ಅದಕ್ಕೆ ಬೆಂಕಿ ಇಡ್ತಾ ಇದ್ದಾರೆ. ಅದರಿಂದ ಅದಕ್ಕೂ ಅದರ ಬದುಕು ಹೈರಾಣವಾಗಿ ತಾನು ಬದುಕೊಂಡ್ರೆ ಸಾಕು ಅಂತ ಸಿಟಿಯನ್ನು ಸೇರ್ತಾ ಇದೆ, ಪಟ್ಟಣವನ್ನು ಸೇರ್ತಾ ಇದೆ. ಹಾಗೆ ಮನುಷ್ಯನೂ ಕೂಡ ಹಳ್ಳಿಯ ಜೀವನಕ್ಕೆ ಒಂದು ಹಂತದಲ್ಲಿ ವಾಸ್ತವಾಗಿದ್ದೂ ಕೂಡ ಇದೀಗ ಪಟ್ಟಣದತ್ತ ಮುಖ ಮಾಡಿದ್ದಾನೆ. ಪಟ್ಟಣದ ಜನರು ಹಳ್ಳಿಯಲ್ಲಿ ತಮ್ಮ ಬದುಕನ್ನು ಚೆನ್ನಾಗಿ ಹಸನಾಗಿ ಸಾಗಿಸಬಲ್ಲದು ಅಂತ ಅಂದುಕೊಂಡು ಇತ್ತ ಕಡೆ ಮುಖ ಮಾಡಿದ್ದಾರೆ. ಒಟ್ಟಿನಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಇತ್ತದಿಂದ ಆ ಕಡೆ ಹೋಗುವಂತಹದ್ದು, ಆ ಕಡೆಯಿಂದ ಈ ಕಡೆ ಬರುವಂತಹದ್ದು, ಇದು ಮೊದಲಿಂದಲೂ ಬಂದಂತಹ ಒಂದು ವಾಡಿಕೆ ಅಂತ ನನ್ನ ನಂಬಿಕೆ. ಈಗ ಕೃಷಿಯನ್ನೇ ಉಸಿರಾಗಿಸಿಕೊಂಡವರಿಗೆ ಸಾಕಷ್ಟು ಸವಾಲುಗಳು ಎದುರಾಗ್ತಾ ಇವೆ ಎನ್ನುವ ಮಾತನ್ನ ನೀವು ಹೇಳಿದ್ರಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಕೃಷಿಯನ್ನ ಸಹ್ಯವಾಗಿಸುವಂತಹದ್ದು, ಅದನ್ನ ಮುಂದುವರಿಸುವಂತಹದ್ದು ಹೇಗೆ ಸಾಧ್ಯತೆ ಇದೆ, ಜೊತೆಗೆ ಕೃಷಿಯಲ್ಲಿ ವೈವಿಧ್ಯತೆಯ ಒಂದು ಅವಶ್ಯಕತೆ ಏನು ಅಂತ? ಇವಾಗ ನಮ್ಮ ಪೂರ್ವಜರು ಬಹಳ ಕಾಲದಿಂದ ಗದ್ದೆಯನ್ನು ಮಾಡಿಕೊಂಡು ಬಂದಿದ್ರು. ಪಹಣಿ ಪತ್ರಿಕೆಯಲ್ಲಿ ಯಾವಾಗಲೂ ಕೂಡ ಗದ್ದೆ ಅಂತ ಎಂಟ್ರಿ ಇರ್ತಾ ಇತ್ತು. ಅದು ಬಿಟ್ಟರೆ ಅಡಿಕೆ, ಬಾಳೆ, ಮೆಣಸು ಅಂತಷ್ಟೇ ಎಂಟ್ರಿ ಇರ್ತಾ ಇತ್ತು. ಆದರೆ ಇವಾಗ ಮನುಷ್ಯನ ದೃಷ್ಟಿಕೋನ ಸ್ವಲ್ಪ ಬದಲಾಗಿದೆ. ಇವಾಗ ಏಕತೆಯಲ್ಲಿ ವೈವಿಧ್ಯತೆಯನ್ನು ಕಾಣ್ತಾ ಇದ್ದೇವೆ. ಒಂದು ಎಕರೆ ತೋಟ ಇದೆ ಅಂತಾದರೆ ಅಲ್ಲಿ ಕಾಫಿಯನ್ನು ಬೆಳೀತಾನೆ, ಮೆಣಸನ್ನು ಬೆಳೀತಾನೆ, ಅಡಿಕೆಯನ್ನು ಬೆಳೀತಾನೆ, ಅದರ ಒಟ್ಟಿಗೆ ಬಾಳೆಯನ್ನು ಬೆಳೀತಾನೆ. ಅದರಲ್ಲಿ ಮತ್ತೆ ವೈವಿಧ್ಯತೆಗಳಿವೆ. ಬಾಳೆಯಲ್ಲೂ ಕೂಡ ವೈವಿಧ್ಯತೆ, ಅಡಿಕೆಯಲ್ಲಿ ವೈವಿಧ್ಯತೆಗಳಿವೆ. ಆಮೇಲೆ ಜೇನು ಕೃಷಿಯನ್ನು ಕೂಡ ಅದರಲ್ಲಿಯೇ ಮಾಡ್ತಾ ಬಂದ. ಹೀಗೆ ಇನ್ನು ರಂಬುಟಾನ್ ಅಂತ ಈಗ ಲೇಟೆಸ್ಟ್ ಆಗಿ ಬಂದಂತಹ ತಳಿಗಳಿವೆ. ಮ್ಯಾಂಗೋಸ್ಟಿನ್ ಅಂತ ವೈವಿಧ್ಯತೆ ತಳಿಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿವೆ. ಎಲೆಗಳ ಮೂಲಕ ಬದುಕನ್ನು ಹಸನಾಗಿ ಮಾಡಿಕೊಳ್ಳಬಹುದಾಗಿದೆ. ಒಟ್ಟಿನಲ್ಲಿ ಏನಪ್ಪಾ ಅಂತ ಕೇಳಿದ್ರೆ, ಸಮಗ್ರ ಕೃಷಿಯನ್ನು ನಮ್ಮದಾಯಿಸಿಕೊಂಡಾಗ, ವೈವಿಧ್ಯತೆಯನ್ನು ನಮ್ಮ ತೋಟದಲ್ಲಿ ಅಳವಡಿಸಿಕೊಂಡಾಗ, ಒಂದಲ್ಲ ಒಂದು ಇಳುವರಿ ಎನ್ನುವಂಥದ್ದು ನಮ್ಮ ಬದುಕಿಗೆ ಆಧಾರವಾಗಿಟ್ಟುಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಇವತ್ತು ಮಾರುಕಟ್ಟೆಯ ಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಯಾರು ಅತಿಯಾಗಿ ಯಾವೊಂದು ಕೃಷಿಯನ್ನು ಬೆಳೆಯುತ್ತಾರೋ ಅದರ ಮಾರುಕಟ್ಟೆ ಬಿದ್ದೋಗ್ತದೆ, ಅಥವಾ ಯಾರೋ ಒಂದು ವ್ಯಾಪಾರಿಗಳು ಸ್ಟ್ರಕ್ ಮಾಡಿಬಿಡ್ತಾರೆ. ಅದರ ಬೆನಿಫಿಟನ್ನು ಅವರು ಎತ್ಕೊಳ್ಳಿಕ್ಕೆ ರೈತರಿಗೆ ಅದರ ಮೂಲ ಬೆಲೆ ಏನಿರ್ತದೆ ಅದು ಅತ್ಯಂತ ಕಡಿಮೆ ಆಗಿರ್ತದೆ. ಇವತ್ತು ರಾಸಾಯನಿಕ ಹಾಕಿ ಬೆಳೆದಂತಹ ಬೆಳೆಗಳು ಅಥವಾ ಸಾವಯವವಾಗಿ ಬೆಳೆದಂತಹ ಬೆಳೆಗಳು, ಒಟ್ಟಿನಲ್ಲಿ ನಾನು ಹೇಳಬೇಕು ಅಂತಂದರೆ, ಮನುಷ್ಯನ ಪರಿಶ್ರಮಕ್ಕೆ ತಕ್ಕುದಾದಂತಹ ಫಲ ಇವತ್ತು ಮಾರುಕಟ್ಟೆಯಲ್ಲಿ ಸಿಗದೇ ಇರತಕ್ಕಂತಹ ಕಾರಣದಿಂದ, ನಾವು ಕೃಷಿಯಲ್ಲಿ ವೈವಿಧ್ಯತೆಯನ್ನು ಅಳವಡಿಸಿಕೊಂಡಾಗ ಯಾವುದು ಅಪರೂಪದ ತಳಿ ನಮ್ಮಲ್ಲಿ ಇದೆಯೋ ಅದಕ್ಕೆ ಬೆಲೆ ಬಾಳುತ್ತದೆ. ಅದರಿಂದ ನಮ್ಮ ಬದುಕನ್ನು ಹಸನಾಗಿ ಮಾಡಿಕೊಳ್ಳಬಹುದು ಅನ್ನೋದು ನನ್ನ ಅಭಿಪ್ರಾಯ. ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆ ಅಂತಂದ್ರೆ ಇಲ್ಲಿರುವಂತಹ ಒಂದು ಮಾವಿನ ಮಿಡಿಯ ತಳಿ, ಅದು ಅಪ್ಪೆ ಮಿಡಿ ಅನ್ನುವಂತಹದ್ದು. ಇದರ ಒಂದು ವಿಶೇಷತೆ ಏನು ಹಾಗೂ ಇದನ್ನು ಉಳಿಸುವಲ್ಲಿ ಮತ್ತು ಬೆಳೆಸುವಲ್ಲಿ ನಿಮ್ಮ ಒಂದು ಪ್ರಯತ್ನ ಏನು? ಸರ್, ಇವಾಗ ಮನೆಯಲ್ಲಿ ವಿಧ ವಿಧವಾದಂತಹ ಅಡುಗೆಯನ್ನು ಮಾಡಬಯಸ್ತಾರೆ. ಆದರೆ ನಾವು ಯಾವಾಗಲೂ ಕೂಡ ಬೇರೆ ಬೇರೆ, ಅದರಲ್ಲೂ ಬ್ರಾಹ್ಮಣರು ಭೋಜನ ಪ್ರಿಯ ಅಂತ ಹೇಳ್ತಾರೆ. ನಮಗೆ ಊಟದಲ್ಲಿ ಎಷ್ಟು ರುಚಿಯನ್ನು ತುಂಬಿದರೂ ಕೂಡ ಸಾಕೇ ಆಗುವುದಿಲ್ಲ. ಇನ್ನು ಸೌತ್ ಕೆನರಾದಕ್ಕೆ ಹೋದರೆ ಉಡುಪಿ ಭಟ್ಟರ ಅಡುಗೆ ಮನೆ ಅಂತಲೇ ಕೂಡ ಪ್ರಸಿದ್ಧಿಯನ್ನು ಪಡೆದದ್ದು. ಆದರೆ ಪದಾರ್ಥಗಳಲ್ಲಿ ಸ್ವಲ್ಪ ರುಚಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ಊಟಕ್ಕೆ ಮೊದಲು ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಆ ಉಪ್ಪಿನಕಾಯಿಯಲ್ಲಿಯೂ ಕೂಡ ಈ ಜೀರಿಗೆ ಪರಿಮಳದ ಅಪ್ಪೇ ಮಿಡಿಯಲ್ಲಿ ಇರತಕ್ಕಂತಹ ಒಂದು ಆಸ್ವಾದ ಎನ್ನುವಂಥದ್ದು, ಅದೊಂದು ರಸಾಸ್ವಾದ ಇದ್ದ ಹಾಗೆ, ಆ ಒಂದು ಆಸ್ವಾದ ಎನ್ನುವಂಥದ್ದು ಮತ್ತೆಲ್ಲಿಯೂ ಕೂಡ ಸಿಗೋದಿಲ್ಲ. ಇವತ್ತು ನಮ್ಮಲ್ಲಿ ಸಾದಾ ಅಪ್ಪೆ ಮಿಡಿಗೂ ಜೀರಿಗೆ ವಾಸನೆ ಅಪ್ಪೆ ಮಿಡಿಗೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ 1 ರೂಪಾಯಿ ಮಾರುಕಟ್ಟೆಯಲ್ಲಿ ಬೆಲೆ ಆದರೆ ಜೀರಿಗೆ ವಾಸನೆ ಅಪ್ಪೆ ಮಿಡಿಗೆ 5 ರೂಪಾಯಿ ಇದೆ. ಅಂತಂದರೆ ಇವಾಗ 1 ಮಿಡಿಯನ್ನು 25 ಮಿಡಿಗಳಿಗೆ ಅದರ ಸುವಾಸನೆಯನ್ನು, ಇವಾಗ 1 ಡಾಂಬರ್ ಗುಳಿಗೆ ಇದೆ ಅಂತಾದರೆ ಅದನ್ನು ನೀವು 100 ಬಟ್ಟೆಗೂ ಕೂಡ ಅದರ ಸೆಂಟು ಸ್ಪ್ರೆಡ್ ಆಗುವ ಹಾಗೆ ಮಾಡಬಹುದಾಗಿದೆ. ಹಾಗೆಯೇ 1 ಜೀರಿಗೆ ವಾಸನೆ ಅಪ್ಪೆ ಮಿಡಿ ಇದೆ ಅಂತಾದರೆ ಸಾದಾ 25 ಮಿಡಿಗಳನ್ನು ಅದು ಕವರೇಜ್ ಮಾಡುತ್ತೆ. ಆದ್ದರಿಂದ ಜೀರಿಗೆ ವಾಸನೆ ಅಪ್ಪೆ ಮಿಡಿಯನ್ನು ನಾವು ವಿಶೇಷವಾಗಿ ಬೆಳೆದದ್ದರಿಂದ ಮಾರುಕಟ್ಟೆಯಲ್ಲಿಯೂ, ಆಮೇಲೆ ಈ ಫ್ಯಾಕ್ಟ್ರಿಗಳೆಲ್ಲ ಏನಿವೆ ಅವು ವರ್ಷವಿಡೀ ಉಪ್ಪಿನಕಾಯಿಯನ್ನು ಮಾರುಕಟ್ಟೆಗೆ ಸರಬರಾಜು ಮಾಡುವಂಥವು, ಅದು ನಿಮ್ಮಲ್ಲಿ ಇದೆ ಅಂತಾದರೆ ತನ್ನಿಂದ ತಾನೇ ನಿಮಗೆ ಮಾರುಕಟ್ಟೆ ಸಿಗುತ್ತದೆ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಹಾಗಾಗಿ ನಮ್ಮ ಕೃಷಿಕರೆಲ್ಲ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ, ಎಲ್ಲದನ್ನೂ 1, 2, 3 ಗಿಡಗಳನ್ನು ನೆಡ್ತಾ ಬಂದಿದ್ದಾರೆ. 1 ಅಪೆಮಿಡಿ ಇರಲಿ, 1 ಈಶಾಡಿ ಇರಲಿ, ಇನ್ನೊಂದು ಮಲಗೋವಾ ಇರಲಿ, ಮತ್ತೊಂದು ತೆಂಗಿನ ಮರ ಇರಲಿ ಅಡಕೆ ಮರ ಇರಲಿ ಅಂತ ಇಟ್ಟರು. ಅದು ಎಲ್ಲೆಲ್ಲೋ ನೆಟ್ಟರು, ಒಂದು ಕ್ರಮ ಇಲ್ಲ. ಆಮೇಲೆ ಒಂದು ಜೆ ಸಿ ಬಿ ಬಂತು, ಅದನ್ನೆಲ್ಲ ಕಿತ್ತಾಕ್ಬಿಡ್ತು. ಹೀಗೆ ನಮ್ಮ ಬದುಕು ಎನ್ನುವಂಥದ್ದು ಮಣ್ಣಿನ ಅಡಿಯಲ್ಲಿ ಸಿಲುಕಿ ಹೋಗ್ತಾ ಇದೆ. ನಾವು ಮಾಡಿದಂತಹ ಒಂದು ಇದನ್ನು ನಾವೇ ಅದನ್ನು ಗುಂಡಿ ತೋಡಿ ಹೂತು ಹಾಕ್ತಾ ಇದ್ದೇವೆ. ಹಾಗಾಗಬಾರ್ದು. ಅದಕ್ಕೊಂದು ವ್ಯವಸ್ಥಿತವಾದಂತಹ ಚೌಕಟ್ಟನ್ನು ಇಟ್ಟು ಮತ್ತೆ ಏನಪ್ಪ ಅಂತ ಕೇಳಿದ್ರೆ, ಒಂದು ಯಾವುದೇ ಒಂದು ಕೃಷಿಯನ್ನು ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಹಮ್ಮಿಕೊಂಡಾಗ ಒಮ್ಮಿಂದ ಮೇಲೆ ಆಗೋದಿಲ್ಲ, ಆದರೆ ನಮ್ಮ ಲಕ್ಷ್ಯ ಅದಿರಬೇಕು. ಇವಾಗ ಒಂದು ಮಾರುಕಟ್ಟೆಯಲ್ಲಿ ನಾವು ಫೈಟ್ ಮಾಡಬೇಕು ಅಂತಾದರೆ ನಮ್ಮ ಹತ್ರ ಒಂದು 10,000 20,000 ಒಂದು ಜೀರಿಗೆ ಸ್ನ್ಯಾಪಿ ಮಿಡಿಯನ್ನು ದೊರಕಿಸ್ತೇವೆ ಅಂತಾದರೆ ಅವನು ನನ್ನನ್ನು ಲಕ್ಷಿಸ್ತಾನೆ. ನನ್ನ ಹತ್ರ ಒಂದು 50 ಮಿಡಿ ಇದೆ ಅಂತಾದರೆ 50 ಮಿಡಿ ಅಲ್ಲ 100 ಮಿಡಿಯನ್ನು ಕೊಡತಕ್ಕವನು ಮತ್ತೊಬ್ಬನು ಇರ್ತಾನೆ, ಅಲ್ಲೇ ಪಕ್ಕದಲ್ಲಿ ಇರ್ತಾನೆ, ಅವನ ಕಡೆ ಕೊಂಡೋಗ್ತಾನೆ. 10,000 ಮಿಡಿಗಳು ನಮ್ಮ ಹತ್ರ ಇದೆ ಅಂತಾದರೆ ಅವನೇ ನಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ಆಗಬೇಕು. ಆವಾಗ ನಾವು ಬೆಳೆದಂತಹ ಬೆಳೆಗಳಿಗೆ ತನ್ನಿಂದ ತಾನೇ ಮಾರುಕಟ್ಟೆ ಎನ್ನುವಂಥದ್ದು ಲಭ್ಯವಾಗ್ತದೆ ಎನ್ನುವುದು ನನ್ನ ಅಭಿಪ್ರಾಯ. ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಸಾಕಷ್ಟು ವೈವಿಧ್ಯತೆ ಇದೆ. ಇದನ್ನು ಒಂದು ಸಂಗ್ರಹಣೆ ಮಾಡುವಂತಹದ್ದು, ಈ ತಳಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನ ಏನು? ಇವಾಗ ಹೇಗಿದೆ ಅಂತ ಕೇಳಿದ್ರೆ, ಇದು ಅಪ್ಪೆ ಮಿಡಿಯಲ್ಲಿ ಸಾಮಾನ್ಯವಾಗಿ 13-14 ತಳಿಗಳು ಪ್ರಸಿದ್ಧವಾದ್ದು ಅಂತ ಗುರುತಿಸಲ್ಪಟ್ಟಿವೆ. ಇವಾಗ ನಾವು ಭರತನಹಳ್ಳಿ ಸೀಮೆಯಲ್ಲಿ ನಾವಿದ್ದೇವೆ. ಇದರಲ್ಲಿ ಒಂದು ಪ್ರಸಿದ್ಧವಾದಂತಹ ತಳಿ ಇದೆ. ಇಲ್ಲಿ ಸಾಕಷ್ಟು ಜೀರಿಗೆ ವಾಸನೆ ಅಪ್ಪೆ ಮಿಡಿಗಳಿದ್ದರೂ ಕೂಡ ಇಲ್ಲಿ ನಂದಗಾರ ಅಪ್ಪೆ ಮಿಡಿ ಎನ್ನುವಂಥದ್ದು ಬಹಳ ಪ್ರಸಿದ್ಧವಾದ್ದು. ಇಲ್ಲೇ ಸ್ವಲ್ಪ ದೂರ ಹೋದರೆ ಕಂಚನಹಳ್ಳಿ ಅಪ್ಪೆ ಅಂತ 2ನೇ ಪ್ಲೇಸಲ್ಲಿ ನಿಲ್ಲುತ್ತೆ. ಹಾಗೇನೆ ಪ್ರತಿಯೊಂದು ಸೀಮೆಯಲ್ಲಿಯೂ ಕೂಡ ಅದರದೇ ಆದಂತಹ ವೈಶಿಷ್ಟ್ಯತೆಯನ್ನು ಹೊಂದಿರತಕ್ಕಂತಹ ಒಂದೊಂದು ತಳಿಗಳನ್ನು, ಈಗ ಬಾಳೆಕೊಪ್ಪ ಜೀರಿಗೆ ಅಂತ ಕರೆದ್ರು, ಹರೀಶೆ ಅಪ್ಪೆ ಅಂತ ಒಂದನ್ನು ಕರೆದಿದ್ದ, ಅದರೂ ಕೂಡ ಜೀರಿಗೆ ವಾಸನೆ ಅಪ್ಪೆ ಮಿಡಿಯೇ. ಆಮೇಲೆ ಕರ್ಣಕುಂಡಲ ಅಂತ ವಿಶಿಷ್ಟವಾದಂತಹ ಒಂದು ತಳಿ ಇದೆ, ಅದು ಕೂಡ ವೈಶಿಷ್ಟ್ಯತೆಯಿಂದ ಕೂಡಿರತಕ್ಕಂತಹ ಅಪ್ಪೆ ಮಿಡಿ ಇದೆ. ಇವುಗಳನ್ನೆಲ್ಲ ನಾನು ಸಂಗ್ರಹ ಮಾಡಿದ್ದೇನೆ. ಇವಾಗ ಇದನ್ನು ನನ್ನ ತೋಟದಲ್ಲಿ ವಿಶೇಷವಾಗಿ ಮಾಡಬೇಕು ಎನ್ನುವಂತಹ ಹಂಬಲವೂ ಕೂಡ ನನಗಿದೆ. ಆ ದಿಶೆಯಲ್ಲಿ ದಿಟ್ಟ ಹೆಜ್ಜೆಯನ್ನು ಕೂಡ ಇಡ್ತಾ ಬಂದಿದ್ದೇನೆ. ಅದರ ಫಲವತ್ತತೆ ಎನ್ನುವಂಥದ್ದು ಮುಂದಿನ ದಿನದಲ್ಲಿ, ಮೊದಲಿಗೆ ನಾವು ಮಾಡುವಂತಹದ್ದು ಕೃಷಿ, ಆಮೇಲೆ ಅದಕ್ಕೆ ತೊಗಲ್ತಕ್ಕಂತಹ ರೋಗಗಳ ಭೀತಿ, ಅದಕ್ಕೆ ಕಾಯಿಲೆಯನ್ನು ನಿವಾರಿಸಿಕೊಳ್ಳತಕ್ಕಂತಹ ಪರಿಹಾರೋಪಾಯಗಳು ಮಾರ್ಗಗಳು ಅದನ್ನೆಲ್ಲ ಕಂಡುಕೊಳ್ಬೇಕಾದ್ದು ಮುಂದಿನ ದಿನದಲ್ಲಿ. ಅದೆಲ್ಲ ಬರ್ತದೆ ಅಂತ ನೆಡದೇ ಇರುವಂತಹ ಒಂದು ಸ್ಥಿತಿ ನಮ್ದಾಗಬಾರ್ದು. ಮೊದಲಿಗೆ ನಾವು ನೆಡಬೇಕು, ಆಮೇಲೆ ಅದಕ್ಕೆ ಪೋಷಕಾಂಶಗಳನ್ನು ದೊರಕಿಸಬೇಕು, ಅದಕ್ಕೆ ಬರತಕ್ಕಂತಹ ರೋಗಗಳನ್ನು ನಿವಾರಿಸಿಕೊಳ್ಬೇಕು, ಅದಕ್ಕೆ ಬೇಕಾದಂತಹ ಮಾರುಕಟ್ಟೆಯನ್ನು ನಾನು ಹೇಗೂ ಮಾಡಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸ ನನಗಂತೂ ಇದೆ. ಆದರೆ ಸ್ವಲ್ಪ ಒಂದು ಹಂತದ ವಯಸ್ಸನ್ನು ಮೀರಿ ಬಂದಿದ್ದೇನೆ, ಆದರೂ ಈಗಲಾದರೂ ಕೂಡ ಎಚ್ಚೆತ್ತುಕೊಂಡೇನಲ್ಲ ಎನ್ನುವಂಥದ್ದು ನನಗೆ ಒಂದು ನೆಮ್ಮದಿಯನ್ನು ತಂದಿದೆ. ಹಾಗಾಗಿ ನಾನು ಈಗ ದೃಢವಾಗಿ ಅಂಟಿಕೊಂಡಿರುವಂಥದ್ದು, ನನಗೆ ಆ ಹಲವಾರು ಮಾವಿನ ತಳಿಗಳನ್ನು ಮಾಡುವುದಕ್ಕಿಂತ ಜೀರಿಗೆ ಪರಿಮಳದ ಅಪ್ಪೆ ಮಿಡಿಯನ್ನೇ ಮಾಡಬೇಕು ಎನ್ನುವಂಥ ಹಂಬಲ. ರಾತ್ರಿಯೂ ಇರ್ತದೆ, ಹಗಲೂ ಇರ್ತದೆ, ಮುಂದೂ ಇರ್ತದೆ, ಹಿಂದೂ ಇದೆ. ಈಗ ಓಟೆಯಿಂದ ಮಾಡಿರುವಂತಹ ಒಂದು ಗಿಡ ಆಗ್ಬೋದು ಅಥವಾ ಒಂದು ಕಸಿ ಕಟ್ಟಿ ಮಾಡುವಂತಹದ್ದಾಗ್ಬೋದು, ಇದು ಒಂದು ವಿಚಾರ. ಇನ್ನೊಂದು, ಈ ಒಂದು ಪ್ರಾದೇಶಿಕ ಪ್ರಾಮುಖ್ಯತೆ ಇರುವಂತಹ ಅಪ್ಪೆ ಮಿಡಿಯನ್ನ ಈ ಪ್ರದೇಶಕ್ಕೆ ಹೊರತುಪಡಿಸಿ ಕರಾವಳಿ ಜಿಲ್ಲೆಗಳಲ್ಲೋ ಅಥವಾ ಇನ್ನೆಲ್ಲೋ ಒಂದು ಪ್ರದೇಶದಲ್ಲಿ ನೆಟ್ಟಾದಂತಹ ಸಂದರ್ಭದಲ್ಲಿ ಆ ಗುಣಲಕ್ಷಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು 2ನೇ ಪ್ರಶ್ನೆ. ಆಗುತ್ತೆ, ಖಂಡಿತ ಆಗುತ್ತೆ. ಇವಾಗ ಕಸಿ ಮಾಡಿದಂತಹ ತಳಿಗಳೇನಿರ್ತದೆಯೋ ಅವು ನಿರ್ದಿಷ್ಟವಾದಂತಹ ಪರಿಣಾಮವನ್ನು ಕೊಡ್ಲಿಕ್ಕೆ ಅಂತಲೇ ಕಸಿ ಮಾಡೋದು. ಹಾಗಾಗಿ ಆ ಜೀರಿಗೆ ವಾಸನ ಪರಿಮಳ ಅದು ಎಲ್ಲೋದ್ರೂ ತನ್ನ ಸ್ವಭಾವವನ್ನು ಬಿಟ್ಕೊಳ್ಳೋದಿಲ್ಲ. ಈಗ ಒಂದು ವ್ಯಕ್ತಿಗೆ ಒಂದು ಸ್ವಭಾವ ರೂಪಿತವಾಯಿತು ಅಂತಂದ್ರೆ ಅವು ಎಲ್ಲಿ ಹೋದರೂ ಅದೇ ಸ್ವಭಾವದಲ್ಲೇ ಇರೋದು. ಮನುಷ್ಯ ಈ ಭೂಮಿಯಲ್ಲಿ ಹೇಗಿದ್ದಾನೋ ಹಾಗೆ ಮುಂದಿನ ಲೋಕದಲ್ಲೂ ಇರ್ತಾನೆ ಅಂತಲೇ ವೇದವಿದ್ರು ಹೇಳ್ತಾರೆ. ಹಾಗೇನೇ ಈ ಅಪ್ಪೇಮಿಡಿಯ ಸ್ವಭಾವ ಏನಿದೆಯೋ ಅದು ತನ್ನ ಸ್ವಭಾವಕ್ಕನುಗುಣವಾಗಿಯೇ ವರ್ತಿಸ್ತದೆ. ಇನ್ನು ನೀವು ಘಟ್ಟಕ್ಕೆಳಗೆ ತಾಂಡೋಗಿ ಸಮುದ್ರದಲ್ಲಿ ಇಟ್ಟರೆ ಸತ್ತೋಗ್ತದೆ ಬಿಟ್ಟರೆ, ಅಲ್ಲಿ ಮರಳುಗಾಡಿನಲ್ಲೇ ಹೂತಿಟ್ಟರೆ ಸತ್ತೋಗ್ತದೆ ಬಿಟ್ಟರೆ, ನೀವು ಅಲ್ಲಿ ಭೂಮಿ ಮೇಲೆ ಹಾಕಿದ್ರಿ, ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ದೊರಕಿಸಿ ಕೊಟ್ಟಿದ್ದೀರಿ, ಅದಕ್ಕೆ ಸಕಾಲವಾದಂತಹ ಬಿಸಿಲು ಬೀಳ್ತಾ ಇದೆ, ಅಥವಾ ಶೇಡ್ ನೆಟ್ ಹಾಕಿ ಅದನ್ನು ಒಂದು ಕಂಟ್ರೋಲಿಂಗ್ ಕೆಪಾಸಿಟಿಯಲ್ಲಿ ತರಬಹುದು, ಅದನ್ನು ನೀವು ದೊರಕಿಸಿ ಕೊಡ್ತಾ ಇದ್ದೀರಿ ಅಂತಾದರೆ ಸಾಕಷ್ಟು ಇಳುವರಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮಲ್ಲಿಗಿಂತಲೂ ಕೂಡ ಬಯಲುಸೀಮೆಯಲ್ಲಿ 3-3.5 ವರ್ಷಕ್ಕೆ ಈ ತಳಿಗಳು ಬರ್ತಾ ಇವೆ. ಯಾವುದು ಅಪ್ಪೆ ಮಿಡಿ ಏನಿದೆಯೋ ಅದನ್ನು ನಾವು ತಂದುಕೊಳ್ಬಹುದಾಗಿದೆ. ಆ ದಿಶೆಯಲ್ಲಿ ಅಲ್ಲಿಯ ಕೃಷಿಕರು ಜಾಗೃತರಾಗಬೇಕು. ಇವಾಗ ಅವರೆಲ್ಲ ಮರಗಳನ್ನೆಲ್ಲ ಬುಡ ಸಮೇತವಾಗಿ ಕೀಳ್ತಾ ಇದ್ದಾರೆ. ವಾಸ್ತವದಲ್ಲಿ ನನ್ನ ಒಂದು ಸಲಹೆ ಇದೆ, ಈಗ ನಾನು ಮಾಡದೇ ಇರಬಹುದು, ನನಗೆ ಅನಿಸಿದ್ದೇನಪ್ಪ ಅಂತ ಕೇಳಿದ್ರೆ, ಆ ರೆಂಬೆ ಕೊಂಬೆಗಳನ್ನು ಒಂದು ಹಂತದಲ್ಲಿ ಕಟ್ ಮಾಡಿ ಅದಕ್ಕೆ ಜೀರಿಗೆ ವಾಸನೆ ಕಸಿಯನ್ನು ಕೂಡ ಮಾಡಿ ಅದರಲ್ಲೇ ಒಂದು ಎರಡು ಮೂರು ವಿಧದ ಅಪೇ ತಳಿಗಳನ್ನು ಒಂದೇ ಮರದಲ್ಲಿ ಮಾಡಿಕೊಳ್ಳಿಕ್ಕೂ ಕೂಡ ಈಗ ಕಸಿ ಮಾಡುವಂತಹ ವಿಧಾನದಲ್ಲಿ ಸಾಧ್ಯತೆ ಇದೆ. ಅದು ಮೂಲ ತಳಿ ಯಾವುದೇ ಆಗಿರಲಿ, ಹಣ್ಣಿನ ತಳಿಯೇ ಆಗಿರಲಿ, ಅದಕ್ಕೆ ಅಪ್ಪೆ ಮಿಡಿದ ಕ್ರಾಸನ್ನು ಮಾಡಬಹುದು, ಅದರಿಂದ ಇಳುವರಿಯನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಒಂದೇ ಮರದಲ್ಲಿ ಎರಡು ಮೂರು ವಿಧದ ಅಪ್ಪೆ ಮಿಡಿಗಳನ್ನು ನಾವು ಕಂಡುಕೊಳ್ಬಹುದು. ಆವಾಗ ಫಸಲು ಕೂಡ ತನ್ನಿಂತಾನೇ ಬರ್ತದೆ. ಒಂದು ವರ್ಷ ಬರದೇ ಇರಬಹುದು, ಆದರೆ ಅದಕ್ಕೆ ಬೇಡಿಕೆ ಹೆಚ್ಚಿಗೆ ಇದ್ದಾಗ, ಒಂದು ವರ್ಷ ಬರದೇ ಇದ್ರೆ ಆಗೋಗುವುದೇನಿದೆ. ಇವಾಗ ಬೇಸಿಗೆಯಲ್ಲಿ ಅದರ ತಳದಲ್ಲಿ ಇವಾಗ ನಾವು ಧಾರವಾಡ ಕಡೆ ಹೋದರೆ ನಮಗೆ ಗೊತ್ತಾಗ್ತದೆ, ಗೊಂಜೋಳವನ್ನು ಹಾಕ್ತಾರೆ, ಅದರಿಂದ ಒಂದು ಹಂತದ ಒಂದು ಆದಾಯ ಎನ್ನುವಂಥದ್ದು ಬರ್ತಾ ಇರ್ತದೆ. ಇದು ಮತ್ತೆ ಮೂರು ತಿಂಗಳ ಬೆಳೆ. ಇವಾಗ ಮನುಷ್ಯ ಒಂದು ವರ್ಷದ ಅವಧಿಯಲ್ಲಿ ಒಂದು ಬೆಳೆಯನ್ನು ಸಂರಕ್ಷಿಸಿಕೊಂಡು ಆಮೇಲೆ ಲಾಭ ನಷ್ಟಗಳನ್ನು ನೋಡಿ ಯಾಕಪ್ಪ ಈ ಕೃಷಿಯನ್ನು ಕೈಗೊಂಡೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಬೋಳು ಕಾಯಿಸಿಕೊಳ್ಳುವುದಕ್ಕಿಂತ ಇವಾಗ ಹೂ ಬಂದಿದೆ, ಮಿಡಿಗಾಯಿ ಕಚ್ಚಿದೆ ಅಂತ ಆದಂತಹ ಸಂದರ್ಭದಲ್ಲಿ ಒಂದು ತಿಂಗಳಲ್ಲಿ ನಾವು ಅದನ್ನು ಕಟಾವು ಮಾಡುವಂತಹ ಒಂದು ವಿಧಾನ ಇದೆ ಅಂತಾದರೆ ಅದನ್ನು ನಾವು ಆರಿಸಿಕೊಳ್ಳುವುದು ಒಳ್ಳೆಯದು ಅಂತ ನನ್ನ ಇದು ನಿರ್ಣಯ. ಹಾಗಾಗಿ ಮಾವಿನ ಕಾಯಿ ಬಂದು ಒಂದು ತಿಂಗಳಲ್ಲಿ ಮಿಡಿಗಾಯಿ ರೆಡಿ ಆಗ್ತದೆ. ಫ್ಯಾಕ್ಟರಿಯವರೆಲ್ಲ ಆ ಒಂದು ಸಮಯದಲ್ಲೇ ಪರ್ಚೇಸ್ ಮಾಡಲಿಕ್ಕೆ ಮುಗಿ ಬೀಳ್ತಾರೆ. ಹಾಗಾಗಿ ಒಂದು ಎರಡು ತಿಂಗಳಲ್ಲಿ ನಮಗೆ ದುಡ್ಡು ಸಿಗ್ತದೆ ಅದಕ್ಕೆ ಹಾಕಿರುವಂಥದ್ದು. ಹಾಗಾಗಿ ಆ ಕೃಷಿಗೆ ನಾನು ಆದ್ಯತೆ ಕೊಡಬೇಕು ಅಂತ ಹೇಳುವುದು. ಅಂದರೆ ಸಂಕ್ಷಿಪ್ತ ಪ್ರಮಾಣದಲ್ಲಿ ನಮಗೆ ಯಾವುದು ಫಲವನ್ನು ಬೇಗ ಕೊಡ್ತದೆಯೋ ಆ ತಳಿಗಳ ಬಗ್ಗೆ ನಮ್ಮ ಫೋರ್ಸ್ ಇರಬೇಕು ಅಂತ ನನ್ನ ಒತ್ತಾಸೆ. ಮಾವಿನ ತಳಿಯ ಸಂರಕ್ಷಣೆಯ ಜೊತೆ ಜೊತೆಗೆ ನರ್ಸರಿ ನಿರ್ವಹಣೆಯನ್ನು ಕೂಡ ನೀವು ಮಾಡಿಕೊಂಡು ಬಂದಂಥವ್ರು, ನರ್ಸರಿ ನಿರ್ವಹಣೆ ಅನುಭವದ ಬಗ್ಗೆ ಹೇಳಿ. ಯಾವ್ಯಾವ ತಳಿಗಳನ್ನು ನೀವು ಸಂಗ್ರಹ ಮಾಡಿದ್ರಿ, ಸಸ್ಯಾಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತೀರಿ, ಹೇಗೆ ನರ್ಸರಿ ನಿರ್ವಹಣೆಯನ್ನು ಮಾಡ್ತೀರಿ? ಇವಾಗ ನಾನು ಈ ಒಂದು ಕ್ಷೇತ್ರದಲ್ಲಿ ಅಂಬೆಗಾಲಿಕ್ತಾ ಬಂದಿರುವವನು. ಈಗ ಒಂದು ಎರಡು ತಿಂಗಳಲ್ಲಿ ನಾನು ಈ ಕೃಷಿಯನ್ನು ಅದನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಬಕ್ಕಿಯಲ್ಲಿ ಒಂದು 8-10 ತಳಿಗಳನ್ನು ನಾನು ಈಗ ಸಂಗ್ರಹ ಮಾಡಿದ್ದೇನೆ. ಗಮ್ಲೆಸ್ ಇರ್ಬೋದು, ತಾಲಿ ಫಾರ್ಮ್ ಇರ್ಬೋದು, ಚಂದ್ರಬಕ್ಕಿ ಇರ್ಬೋದು, J33 ಅಂತ ಇರ್ಬೋದು, ಆಮೇಲೆ ಒಂದು ಕೆಂಪು ಸೊಳೆಯ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ತಳಿ ಇರ್ಬೋದು, ಆಮೇಲೆ ಆಲ್ ಸೀಸನ್ ಬಕ್ಕಿ ಅಂತ ಇರ್ಬೋದು, ಆಮೇಲೆ ಮಾವಿನ ತಳಿಗಳಲ್ಲಿ ಒಂದು 10-12 ತಳಿಗಳನ್ನು ನಾನು ಸಂಗ್ರಹ ಮಾಡಿದ್ದೇನೆ. ಆಮೇಲೆ ಪೇರಲದಲ್ಲಿ ಒಂದು 8 ವೆರೈಟಿಗಳನ್ನು ನನ್ನದಾಯಿಸಿಕೊಂಡಿದ್ದೇನೆ. ಚಿಕ್ಕುದಲ್ಲಿ ಒಂದು 4-5 ವೆರೈಟಿಗಳನ್ನು ಇಟ್ಕೊಂಡಿದ್ದೇನೆ. ಒಟ್ಟಿನಲ್ಲಿ ಜನರು ಏನನ್ನು ಕೇಳ್ತಾರೆ ನನ್ನ ಹತ್ರ ಬಂದಾಗ ಅದನ್ನು ಮೊದಲಿಗೆ ಮೆನ್ಷನ್ ಮಾಡ್ಕೊಳ್ತೇನೆ. ಅದಿದ್ದರೆ ನಾನು ಕೊಡ್ತೇನೆ, ಅದಿಲ್ಲ ಅಂತಾದರೆ ಒಂದಷ್ಟು ಸಮಯವನ್ನು ತೆಗೆದುಕೊಳ್ತೇನೆ, ಅದನ್ನು ಹುಡುಕ್ತೇನೆ. ಅವರಿಗಾಗಲ್ಲ, ನನಗೆ ಬೇಕು ಅಂತ ಹುಡುಕ್ತೇನೆ. ಸಿಕ್ಕಿದರೆ ಅದನ್ನು ಕೂಡ ನಾನು ತಂದು ಕೊಡ್ತಾ ಇದ್ದೇನೆ. ಒಟ್ಟಿನಲ್ಲಿ ನನ್ನ ಹತ್ರ ಈಗ ಒಂದು 60-70 ಜಾತಿಯ ವಿವಿಧ ಹಣ್ಣುಗಳು, ಆಮೇಲೆ ಕೆಲವೊಂದು ಪುಷ್ಪಗಳು, ಆಮೇಲೆ ಶೋ ಗಿಡಗಳು, ಆಮೇಲೆ ಒಂದು 4 ತಳಿಯ ತೆಂಗುಗಳು, ಗಿಡ್ಡ ಜಾತಿಯ ತೆಂಗುಗಳು, ಇವುಗಳನ್ನೆಲ್ಲ ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದೇನೆ. ಅವುಗಳ ಮಧ್ಯದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಜೇನು ಪೆಟ್ಟಿಗೆಗಳು ಕೂಡ ಇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಟ್ಟಿನಲ್ಲಿ 4 ಜನ ಬರ್ತಾ ಇರಬೇಕು, ಅವ್ರು ಏನೇನನ್ನೋ ಕೇಳ್ತಾ ಇರಬೇಕು, ಅವುಗಳನ್ನು ನಾವು ತರ್ತಾ ಇರಬೇಕು. ಆವಾಗ ಮಾತ್ರ ಈ ಒಂದು ನರ್ಸರಿ ಎನ್ನುವಂಥದ್ದು ತನ್ನದಾದಂತಹ ನೆಲೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಮತ್ತೆ ಏನಾಗ್ತದೆ ಅಂತ ಕೇಳಿದ್ರೆ, ಅದಕ್ಕೆ ನಾವೇ ಆದ ಒಂದು ಬೆಲೆಯನ್ನು ತೆರಬೇಕು. ಬೆಲೆಯನ್ನು ತೆತ್ತಾಗಲೇ ನಾವು ಒಂದು ಮೂಲ ಪಾಠವನ್ನು ಕಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದರೆ ಬರುವವನಿಗೆ ಅದರ ಬೆಲೆ ಗೊತ್ತಿರೋದಿಲ್ಲ. ನಾವು 1,000 ರೂಪಾಯಿ ಕೊಟ್ಟು ತಂದಿರ್ತೇವೆ, ಅವನು 50 ರೂಪಾಯಿಗೆ ಕೇಳ್ತಾನೆ. ಅವನೊಂದು ತಪ್ಪಲ್ಲ, ಆದರೆ ನಮಗೂ ಅದೊಂದು ಪಾಠ ಆಗ್ತದೆ. ಇನ್ನೊಂದು ಕಡೆ ನಾವು ಹೋದಾಗ, ಇಲ್ಲಪ್ಪ ಹಾಗಿದ್ರೆ 50 ರೂಪಾಯಿ ಕೇಳ್ತಾರೆ, ನನಗೆ ಇದು ಎಷ್ಟು ರೇಟು ಅಂತ ಹೇಳುವಂತ ನಾವು ಚೌಕಸಿ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆದರೆ ಉತ್ತಮ ತಳಿಯ ಗಿಡಗಳನ್ನು ಕೊಡಬೇಕಾದ್ದು ಮುಖ್ಯ. ಅದಕ್ಕೆ ಬೀಳತಕ್ಕಂತಹ ಮೌಲ್ಯವನ್ನು ನಾವು ಕೊಂಡಾಗ, ಅವು ಕೊಂಡುಕೊಳ್ಳದೆ ಹೋಗದೆ ಇರಲಿಬೇಕಾದ್ರೆ ಮತ್ತೊಬ್ಬನು ಬರ್ತಾನೆ, ಒಳ್ಳೆಯ ತಳಿಗಳನ್ನು ಸಂಗ್ರಹಿಸಬೇಕು ಅನ್ನುವುದು ನನ್ನ ಇಷ್ಟವಾಗಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬಿದ್ದರೂ ಅಡ್ಡಿಲ್ಲ, ನಾವು ಕ್ವಾಲಿಟಿಯನ್ನು ಇಡಬೇಕು ಯಾವಾಗಲೂ ಕೂಡ. ಈಗ ಎಷ್ಟು ಸರಿ ಗಿಡವನ್ನು ಆಯ್ಕೆ ಮಾಡಿಕೊಂಡು ನೆಡಬೇಕು ಅನ್ನುವಂಥ ಉತ್ಸಾಹ ಜನರಲ್ಲಿ ಇರ್ತದೆ? ಈಗ ವಿಶೇಷವಾಗಿ ಪೇಟೆ ಪಟ್ಟಣಗಳಲ್ಲಿರುವಂತಹ ಜನರಲ್ಲಿ ಅವರು ರಸ್ತೆ ಬದಿಯಲ್ಲಿರುವಂತಹ ಒಂದು ನರ್ಸರಿಗೆ ಹೋಗ್ತಾರೆ, ಅಥವಾ ಆ ಯಾವುದೋ ಒಂದು ಕೃಷಿ ಮೇಳಗಳಿಗೋ ಜಾತ್ರೆಗಳಿಗೋ ಹೋದಂತಹ ಸಂದರ್ಭದಲ್ಲಿ ಒಂದಷ್ಟು ಹೂವಿನ ಗಿಡಗಳು, ಒಂದಷ್ಟು ಹಣ್ಣಿನ ಗಿಡಗಳು ಇರುವುದನ್ನು ನೋಡ್ತಾರೆ. ಹೇಗೆ ಆಯ್ಕೆ ಮಾಡಿಕೊಳ್ಬೇಕು, ಆಯ್ಕೆಗೆ ಮಾನದಂಡ ಏನು ಅಂತ? ಆಯ್ಕೆಗೆ ಮಾನದಂಡ ಅಂತಂದ್ರೆ, ಇವಾಗ ಭೌಗೋಳಿಕವಾಗಿ ನಾವು ಹೇಳಬೇಕು ಅಂತಂದ್ರೆ, ಆವಾವ ಹವಾಮಾನಕ್ಕೆ ಆವಾವ ಮಣ್ಣಿಗೆ ಹೇಳಿರತಕ್ಕಂತಹ ಗಿಡಗಳು ಅಂತ ಒಂದಷ್ಟು ಇರ್ತದೆ. ಅಂತಹ ತಳಿಗಳನ್ನು ನಾವು ತಂದಾಗ ನಮ್ಮ ಪ್ರದೇಶದಲ್ಲಿ ನಾವು ಅದನ್ನ ನೆಟ್ಟು ಸಮೃದ್ಧವಾಗಿ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈಗ ಸಾಮಾನ್ಯವಾಗಿ ಗುಲಾಬಿ ಗಿಡಗಳಿರ್ಬಹುದು ಅಥವಾ ದಾಸವಾಳ ಗಿಡಗಳಿರ್ಬಹುದು, ಅವುಗಳಿಗೆಲ್ಲ ಈ ಶೇಡ್ ಮಣ್ಣೊಂದನ್ನ ಬಿಟ್ಟು ಉಳಿದಂತಹ ಮಣ್ಣುಗಳಲ್ಲಿ ಅವು ಸಮೃದ್ಧವಾಗಿ ಪುಷ್ಪವನ್ನ ನೀಡುತ್ತವೆ. ಮತ್ತೆ ವಿಶೇಷವಾದಂತಹ ಹಾರ್ಮೋನ್ಸ್ಗಳನ್ನು ಅವರು ಸ್ಪ್ರೇ ಮಾಡತಕ್ಕಂತಹ ಕಾರಣದಿಂದ ಅದು ಒಂದು ಹಂತದಲ್ಲಿ ಈ ಶರೀರಕ್ಕಿಂತ ಮುಳಿದಿರತಕ್ಕಂತಹ ಪುಷ್ಪವೇ ದೊಡ್ಡ ಅನ್ನೋ ಹಾಗೆ ಗಿಡ ಚಿಕ್ಕದಿರ್ತದೆ, ಪುಷ್ಪ ಮಾತ್ರ ದೊಡ್ಡದಾಗಿರ್ತದೆ. ನಾವು ತರ್ತಾ ಇದ್ದಾಗೆ ಬಾಡಿ ಹೋಗ್ತದೆ. ಆಮೇಲೆ ಮತ್ತೆ ಒಂದು ತಿಂಗಳ ಬೇಕಾಗ್ತದೆ ವಿಶೇಷ ಆರೈಕೆಯನ್ನು ಮಾಡಬೇಕಾಗ್ತದೆ. ಆದರೂ ಕೂಡ ಆ ಪ್ರಮಾಣದಲ್ಲಿ ಹೂವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಅದೊಂದು ಜಾತಿ ಅಂತ ನಾವು ಇಟ್ಕೊಳ್ಬಹುದಾಗಿದೆ. ಇನ್ನು ಹಣ್ಣಿನಲ್ಲಿಯೂ ಕೂಡ ನಮ್ಮ ಪ್ರದೇಶಕ್ಕೆ ಯೋಗ್ಯವಾದಂತಹ ಹಣ್ಣು ಯಾವುದು ಅನ್ನೋದನ್ನು ನಾವು ಇಲ್ಲಿಯ ಒಂದು ಅನುಭವಿಗಳನ್ನು ಇವಾಗ ಆಧುನಿಕ ವಿಜ್ಞಾನವನ್ನು ತಮ್ಮದಾಯಿಸಿಕೊಂಡು ಧಾರ್ಮಿಕತೆಯನ್ನು ತಮ್ಮದಾಯಿಸಿಕೊಂಡು ಕೃಷಿಯಲ್ಲಿ ತಮ್ಮದೇ ಆದಂತಹ ಹೊಸದಾದಂತಹ ದೃಷ್ಟಿಕೋನವನ್ನು ರೂಢಿಸಿಕೊಂಡಿರತಕ್ಕಂತಹ ಅದೆಷ್ಟೋ ಜನರು ಮನೆಯಲ್ಲಿ ಇದ್ದಾರೆ. ಇವಾಗ ಯಾವುದು ನರ್ಸರಿ ವಿಭಾಗದಲ್ಲಿ ಸರ್ಚ್ ಮಾಡಿದವರಿದ್ದಾರೆ. ಆಮೇಲೆ ನೀವು ಇವತ್ತು ಎಗ್ರಿಯಲ್ಲಿ ನೀವು ಇದ್ರ ಮಾಡಿರೋದು ಬಿ ಎಸ್ ಸಿಯನ್ನು ಮಾಡಿರೋರು ಇದ್ದೀರಿ, ನಿಮಗೂ ಕೂಡ ಅದರ ಬಗ್ಗೆ ನಾಲೆಜ್ ಉಂಟು. ಇವಾಗ ನಿಮ್ಮ ಹತ್ರ ಕೇಳಿದ್ರೆ ಇಂತಹ ಭೂಗುಣಕ್ಕೆ ಯಾವ್ದು ಆಗ್ಬಹುದು ಕೃಷಿ ಮಾಡಲಿಕ್ಕೆ ಅಂತ ಕೇಳಿದ್ರೆ ನೀವು ಕೂಡ ಸಜೆಷನ್ ಕೊಡ್ತೀರಾ. ಅದಕ್ಕನುಗುಣವಾದಂತಹ ಹಣ್ಣು ಹಂಪಲುಗಳನ್ನು ಅಥವಾ ಯಾವುದೇ ಒಂದು ತಳಿಗಳನ್ನು ನಾವು ಪರ್ಚೇಸ್ ಮಾಡಿಕೊಂಡು ಬಂದಲ್ಲಿ ಅದನ್ನು ನಾವು ಸಮೃದ್ಧವಾಗಿ ಬೆಳ್ಕೊಳ್ಬಹುದು ಎನ್ನುವುದು ನನ್ನ ಅಭಿಪ್ರಾಯ. ಇನ್ನೊಂದು ವಿಚಾರ ಜೇನು ಕೃಷಿಗೆ ಸಂಬಂಧಪಟ್ಟಂತಹದ್ದು, ಇದರಲ್ಲಿಯೂ ಕೂಡ ಸಾಕಷ್ಟು ಪರಿಶ್ರಮವನ್ನು ನೀವು ಪಟ್ಟಂತವರು, ಹೇಳಿ ಈ ಜೇನು ಕೃಷಿಯ ಒಂದು ಸುಖ ದುಃಖ. ಈ ಜೇನು ಕೃಷಿಯನ್ನು ನಾನು ಸಾಮಾನ್ಯವಾಗಿ 20 ವರ್ಷಗಳಿಂದ ನಾನು ಮಾಡ್ತಾ ಇದ್ದೇನೆ. ಇದು ನನ್ನ ಹಾಬಿಯಾಗಿ ಬಂದಿದೆ. ನಾನು ಚಿಕ್ಕಂದಿನಿಂದ ಅಂದರೆ ಸಾಮಾನ್ಯ 4ನೇ ಇಯತ್ತೆಯಿಂದ ನಾನು ಜೇನನ್ನು ಕಾಡುಗಳಲ್ಲಿ ಹುಡುಕ್ತಾ ಇದ್ದವನು. ಎಲ್ಲಿ ಹೆಜ್ಜೇನು ಕಾಣಲಿ, ತುಡುವೆ ಜೇನು ಕಾಣಲಿ, ಯಾವುದೂ ಕೂಡ ಕಾಣಲಿ, ಅದನ್ನು ಕಂಡಾಕ್ಷಣದಲ್ಲಿ ಬಿಡಿಸಬೇಕು ಎನ್ನುವಂತಹ ತುಡಿತ ನನ್ನಲ್ಲಿ ಯಾವಾಗಲೂ ಕೂಡ ಇರ್ತಾ ಇತ್ತು. ಒಮ್ಮೆ ಸಾಮಾನ್ಯ 12 ಗಂಟೆ ಬಿಸಿಲಿನಲ್ಲಿ ಹೆಜ್ಜೆಯನ್ನು ಕಣ್ತು ಅದನ್ನು ಬಿಡಿಸಬೇಕು ಅಂತ ನಮ್ಮಲ್ಲಿ ಈ ಮುಳುಕಿನ ಕೊಟ್ಟೆ ಅಂತ ಇರುತ್ತೆ, ಅದಕ್ಕೆ ಬೆಂಕಿ ಹಚ್ಕೊಂಡ್ಬಿಟ್ಟು ಈ ಭೀಮನ ಗದೆಯನ್ನು ಹಿಡ್ಕೊಂಡಾಗೆ ಹೀಗೆ ಹಿಡ್ಕೊಂಡು ಮೇಲ್ಗಡೆ ಹತ್ತುಬಿಟ್ಟೆ. ಆ ಜೇನನ್ನೇನೋ ಬಿಡಿಸ್ಕೊಂಡೆ, ಹೆಜ್ಜೇನಾಗಿತ್ತು ಅದು, ಹಗಲೊತ್ತಲ್ಲೇ ಆಗಿತ್ತು. ಹೆಜ್ಜೆನನ್ನು ಬಿಡಿಸ್ಕೊಂಡೆ, ಸುಮಾರು 100 ಫೂಟ್ ಮೇಲ್ಗಡೆ ಇತ್ತು. ಆ ಜೇನನ್ನು ಬಿಡಿಸ್ಕೊಂಡೆ, ಅದನ್ನು ಕೊಯ್ದು ಇಳಿಸುವಂತಹ ಸಂದರ್ಭದಲ್ಲಿ ಒಬ್ಬ ಗುಡ್ಡಗಾಡು ಜನಾಂಗದ ಮೂಲದಿಂದ ಬಂದಿರುವಂತಹ ಸಿದ್ಧಿ ನನ್ನನ್ನು ಭೇಟಿಯಾಗಿ, ಬಟ್ಟರೆ ಜೀವ ಇದ್ರೆ ಬೇಡ್ಕೊಂಡಾದರೂ ತಿನ್ಬಹುದು, ಇಂತಹ ಕೆಲಸವನ್ನು ದುಡ್ಡಿಲ್ಲ ಅಂತ ಮಾಡಬೇಡ್ರಿ ಅಂತ ಹೇಳ್ದ. ಅದರ ಮೇಲೆ ನಾನು ಆ ಹೆಜ್ಜೆಯನ್ನು ಬಿಡಿಸುವಂತಹ ಪ್ರಕ್ರಿಯೆಯನ್ನು ಬಿಟ್ಟು ಈ ಅಹಿಂಸಾ ಮಧುವನ್ನು ಬಿಡಿಸ್ತಕ್ಕಂತಹ ಕಾರ್ಯಕ್ಕೆ ಇಳಿದುಕೊಂಡೆ. ಆಮೇಲೆ ಸಾಮಾನ್ಯ ಈಗ 15 ವರ್ಷಗಳಿಂದ ಪೆಟ್ಟಿಗೆಯಲ್ಲಿ ಈ ಜೇನನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾನು ತೊಡಗಿಕೊಂಡೆ. ಅದರಿಂದ ನನಗೆ ಸಾಕಷ್ಟು ಅನುಭವಗಳು ಕೂಡ ಆಗಿವೆ, ಕಹಿ ಅನುಭವಗಳು ಕೂಡ ಆಗಿವೆ. ಆದರೆ ನಮ್ಮಲ್ಲಿ ಬರತಕ್ಕಂತಹ ಜನರು ಸಂತೋಷದಿಂದ ಆ ಜೇನನ್ನು ತಿಂದು ಸವಿಯನ್ನು ಉಂಡು ಹೋಗ್ತಾರೆ ಎಂಬುದು ನನಗೆ ಸಂತೋಷಕರವಾದಂತಹ ವಿಚಾರ. ಅದರಿಂದ ನಾನು ಅಪಾರವಾದಂತಹ ಸಂಪತ್ತನ್ನು ಗಳಿಸಿಕೊಂಡಿದ್ದೇನೆ ಅಂತ ನಾನು ಹೇಳುವುದಿಲ್ಲ. ಆದರೆ ಜನರು ನನಗೆ ದೊಡ್ಡದಾದಂತಹ ಸಂಪತ್ತು. ಆದ್ದರಿಂದ ನಾನು ಜನರಿಗೆ ಯಾರೇ ಬರಲಿ ಅವರಿಗೆ ನನ್ನ ಹತ್ರ ಇದೆ ಅಂತಾದರೆ ಆ ಜೇನಿನ ಎರಿ ಅಂತಂದರೆ ರೊಟ್ಟು, ಅವುಗಳನ್ನೇ ತಿನ್ನಲಿಕ್ಕೆ ಕೊಡ್ತೇನೆ. ಅವ್ರ ಮನೆಗೆ ತಗೊಂಡೋಗ್ಲಿಕ್ಕೆ ಬಯಸ್ತಾರೆ, ನನ್ನ ಹತ್ರ ಇದೆ ಅಂತಾದರೆ ಅವುಗಳನ್ನೇ ಕಟ್ ಮಾಡಿ ಕೊಟ್ಬಿಡ್ತೇನೆ. ಯಾವಾಗಲೂ ಕೂಡ ಅವ್ರ ತುಪ್ಪ ಪರ್ಚೇಸ್ ಮಾಡಲಿ ಬಿಡಲಿ ನನಗೆ ಸಂಬಂಧವೇ ಇಲ್ಲ, ಅದಕ್ಕೆ ಬೀಳತಕ್ಕಂಥ ಮೌಲ್ಯಗಳನ್ನು ತೆಗೆದುಕೊಳ್ತೇನೆ. ಯಾಕೆಂದರೆ ತುಪ್ಪವನ್ನು ಈಗ ಜೇನು ರೊಟ್ಟನ್ನು ಕಟ್ ಮಾಡಿಕೊಡ್ತೇನೆ, ತುಪ್ಪ ಇದೆಯಾ ಅಂತ ಕೇಳಿದ್ರೆ 1 ಬಾಟ್ಲ್ ತುಪ್ಪ ಇದೆ ಅಂತ ಹೇಳ್ತೇನೆ, 10 ಬಾಟ್ಲ್ ಇದೆ ಅಂತ ಹೇಳ್ತೇನೆ, ಇದು ಪ್ಯೂರ್ ಇದೆಯಾ ಅಂತ ನನ್ನ ಹತ್ರ ಕೇಳ್ತಾರೆ. ಅಂದರೆ ಆ ಜೇನು ರೊಟ್ಟನ್ನು ತಿನ್ನುವಲ್ಲಿ ಇರುವಂತಹ ಒಂದು ವಾಸ್ತವಿಕತೆ ಅಥವಾ ಸತ್ಯತೆ ಆ ತುಪ್ಪವನ್ನು ಕೊಂಡುಕೊಳ್ಳುವುದರಲ್ಲಿ ಇರುವುದಿಲ್ಲ. ಇವಾಗ ನನಗಾದರೂ ಅಷ್ಟೇ, ನಾನು ಯಾವುದೇ ಒಂದು ಕೃಷಿಯನ್ನು ನಾನು ಮಾಡ್ತಾ ಇದ್ದಾಗ ನನಗೆ ಇರುವಂತಹ ಆತ್ಮವಿಶ್ವಾಸ ಬೇರೆಯವರು ಮಾಡಿದಾಗ ಅದರಲ್ಲಿ ಬರೋದಿಲ್ಲ. ಹಾಗಾಗಿ ಈ ಜೇನು ಕೃಷಿಯಲ್ಲಿ ನಾನು ಸಾಕಷ್ಟು ಕಳೆದುಕೊಂಡಿದ್ದೇನೆ. ಮತ್ತೆ ಜನರು ಕೂಡ ಈ ಒಂದು ಕೃಷಿಯಲ್ಲಿ ಹಲವರು ಉತ್ತೇಜನವನ್ನು ಕೂಡ ಕೊಟ್ಟಿದ್ದಾರೆ, ಆದರೆ ಕೆಲವೊಂದು ಆಘಾತಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂತಂದರೆ ನನ್ನ ಇಷ್ಟು 15-20 ವರ್ಷಗಳ ಈ ಜೇನು ಕೃಷಿಯಲ್ಲಿ ಸಾಮಾನ್ಯ ಒಂದು 70-75 ಪೆಟ್ಟಿಗೆಗಳನ್ನು ಧ್ವಂಸ ಮಾಡಿಬಿಟ್ಟಿದ್ದಾರೆ ಜನರು. ಸಂತತಿಯೇ ಇಲ್ಲದಿದ್ದ ಹಾಗೆ ತುಪ್ಪವನ್ನು ತೆಗೆದುಕೊಂಡು ಈ ಫಾರೆಸ್ಟ್ಗಳಲ್ಲಿ ಅದನ್ನು ಬಿಸಾಡಿ ನಮ್ಮ ಮೂಲ ಸಂತತಿಯ ನಾಶವಾಗುವ ಹಾಗೆ ಕುಟುಕವಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಇವೆಲ್ಲ ಕೆಲವೊಂದು ಕಡಜೇನು, ಆಮೇಲೆ ಸವಳಿ, ಆಮೇಲೆ ಓತಿ ಕಾಟ, ಇವೆಲ್ಲವೂ ಕೂಡ ಸೀಮಿತ ಅವಧಿಯಲ್ಲಿ ಜೇನಿಗೆ ದಾಳಿಯನ್ನು ಇಡುವಂತಹದ್ದು, ಮಾರಣಾಂತಿಕವಾದಂತಹ ಒಂದು ವೈರಿಗಳಾಗಿವೆ. ಆದರೆ ಈ ಮನುಷ್ಯ ಗಂಟು ಬಿದ್ದ ಅಂತಂದ್ರೆ ಅವನು ಶಾಶ್ವತ ಒಬ್ಬ ವ್ಯಕ್ತಿಯನ್ನೂ ದ್ವೇಷಭಾವದಿಂದ ನೋಡ್ತಾನೆ, ಜೇನನ್ನು ಕೂಡ ನಾಶ ಮಾಡುವುದರಲ್ಲಿ ಅವನು ಮೊದಲಿಗನಾಗ್ತಾನೆ. ಹಾಗಾಗಿ ಅವನೇ ಮೊದಲ ಶತ್ರು ಜೇನಿಗೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ತುಡೆ ಜೇನಿನ ಜೊತೆ ಜೊತೆಗೆ ಇತ್ತೀಚೆಗೆ ಹೆಚ್ಚು ಬೇಡಿಕೆ ಬರ್ತಾ ಇರುವಂತಹದ್ದು ಈ ಮಿಶ್ರಿ ಜೇನು ಅಥವಾ ಆ ಮುಜಂಟಿ ಜೇನು ಎನ್ನುವಂತಹದ್ದು, ಇದರ ಪ್ರಯತ್ನವನ್ನು ನೀವೇನಾದ್ರು ಮಾಡ್ತಾ ಇದ್ರ? ಇವಾಗ ಮುಜಂಟಿ ಜೇನು ಅಂತ ಏನಿದೆ ಅದರಲ್ಲಿ ನಾವು ಮಿಶ್ರಿ ಜೇನು ಅಥವಾ ನುಸುರಿ ಜೇನು ಅಂತ ಕರೀತೇವೆ. ಇವಾಗ ನಮ್ಮಲ್ಲಿ ಮೊದಲಿಗೆ ಜಂಬೆ ಮರದ ಪೊಟರೆಗಳಲ್ಲಿ ಅದರ ಸಂತತಿ ವಿಶೇಷವಾಗಿ ಇತ್ತು, ಇವಾಗ ಸ್ವಲ್ಪ ಕಡಿಮೆಯಾಗಿದೆ. ಅದು ಸ್ವಲ್ಪ ತುಂಬಲಿಕ್ಕೆ ಕಷ್ಟಕರವಾದಂತಹದ್ದು, ಮತ್ತೆ ಅದು ಒಂದು ವರ್ಷಕ್ಕೆ ಒಂದು ಲೋಟ ತುಪ್ಪ ಕೊಟ್ಟರೆ ಹೆಚ್ಚು. ಇವಾಗ ಪರ್ಚೇಸ್ ಮಾಡುವವನು ನಮ್ಮ ಹತ್ರ ಈ ಜೇನುತುಪ್ಪವನ್ನು ಕೇಳ್ತಾನೆ, 1 ಕಿಲೋಗೆ 500 ರೂಪಾಯಿ ಅಂತ ಹೇಳ್ತೇವೆ. ಮಿಸರಿ ಜೇನನ್ನು ಕೇಳ್ತಾನೆ, ಅದಿದೆಯೋ ಅಂತ ಕೇಳ್ತಾನೆ, ಅದಕ್ಕೆ 2,000 ರೂಪಾಯಿ ಬೆಲೆ ಅಂತಂದರೆ ಬಿಟ್ಟು ಹೋಗ್ಬಿಡ್ತಾನೆ. ಮತ್ತು ಎಲ್ಲ ಕೃಷಿಯನ್ನು ಕೂಡ ನಾನು ಒಟ್ಟಿಗೆ ಮಾಡ್ತೇನೆ ಅಂತಂದರೆ ಒಂದಕ್ಕೊಂದು ಹೊಡ್ಕೊಳ್ಳುತ್ತೆ. ಇವಾಗ ಮಿಸರಿ ಜೇನು ಏನಿದೆ ಅಂತ ಕೇಳಿದ್ರೆ ಇದು ಹೊರಗೆ ಹೋಗುವಿಕೆಯನ್ನೇ ಕಾಯ್ತಾ ಇರ್ತದೆ. ಯಾವುದು ತುಡುವೆ ಜೇನು ಗೂಡನ್ನು ಬಿಟ್ಟಿತು ಅಂತಂದರೆ ತನಗೆ ಒಂದು ವಾಸ್ತವಕ್ಕೆ ನೆಲೆ ಬೇಕು, ಹಾಗಾಗಿ ತಾನಲ್ಲೂ ಹೊಕ್ಕೊಳ್ಬೇಕು ಅಂತ ಅದು ಅಲ್ಲಿಗೆ ಹೊಕ್ಕಿಬಿಡುತ್ತೆ. ಅದು ಒಂದು ವೇಳೆ ಹೋಯಿತು ಅಂತಂದರೆ ಇಡೀ ಜೀವಿತದ ಅವಧಿಯಲ್ಲಿ ಆ ಪೆಟ್ಟಿಗೆ 10 ವರ್ಷ ಬಾಳ್ತದೆ ಅಂತಾದರೆ ಒಮ್ಮೆಯೂ ಕೂಡ ನಿಮಗೆ ಆ ತುಡುವೆ ಜೇನನ್ನು ಆ ಪೆಟ್ಟಿಗೆಯಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಗೂಡನ್ನು ತನ್ನದಾಗಿಸಿಕೊಳ್ಳುತ್ತದೆ ಎಂದು ಸುರಿ ಜೇನು. ಹಾಗಾಗಿ ಎರಡೂ ಕೃಷಿಯನ್ನು ಒಟ್ಟೊಟ್ಟಿಗೆ ಮಾಡುವಂತಹದ್ದು ಕ್ಲಿಷ್ಟದಾಯಕ. ಅದನ್ನು ಬೆಳೆಯುವಂತಹ ಸಂತತಿ ಕ್ರಮ ಏನಿದೆಯೋ ಅದು ಬಹಳ ಸುಲಭವಾದ್ದು. ಈಗ ನೀವು ಒಂದು ಇದು ಬಾಂಬು ಅಂದರೆ ಈ ಬಿದಿರು, ಬಿದಿರನ್ನು ನಾವು ಸೀಳಿಕೊಂಡು ಅದರ ಒಂದು ವಂಶ ಅಂದರೆ ಮರಿ ಮೊಟ್ಟೆ ಇವುಗಳನ್ನೆಲ್ಲ ನೀವು ಸಂಗ್ರಹ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ತನ್ನಿಂತಾನೇ ತನ್ನ ಬದುಕನ್ನು ರೂಪಿಸಿಕೊಳ್ಳುತ್ತೆ. ಆಮೇಲೆ ಅದನ್ನು ಡಿವೈಡಿಂಗ್ ಸಿಸ್ಟಮ್ ಅಂತ ಒಂದಿರುತ್ತೆ, ಅದನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ನಿಮ್ಮ ತಳಿಯನ್ನು ಬೇಕಾದಷ್ಟು ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಆ ಒಂದು ತಳಿಗೆ 2,000 ರೂಪಾಯಿ ತನಕ ಮಾರ್ಕೆಟ್ನಲ್ಲಿ ಬೇಡಿಕೆ ಇದೆ. ಆದರೆ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ನಮ್ಮಲ್ಲಿ ಮುಖ್ಯವಾದಂತಹ ಒಂದು ತಳಿಯನ್ನು ನಾವು ಇಟ್ಕೊಳ್ತೇವೆ. ಇವಾಗ ಅದಕ್ಕೆ ಹೊರತಾಗಿ ಒಬ್ಬನು ಕೇಳ್ತಾ ಇದ್ದಾನೆ ಅಂತಂದರೆ ಮುಜುಂಟಿ ಜೇನು ಬೇಕು ಅಂತಂದ್ರೆ ನನ್ನ ಕಾಂಟ್ಯಾಕ್ಟಲ್ಲಿ ಒಂದಷ್ಟು ಮಂದಿ ಇಟ್ಕೊಂಡಿರ್ತೀವಿ ನಾವು, ಅವ್ರ ಕಡೆಯಿಂದ ತಂದುಕೊಡ್ತೇವೆ. ಒಬ್ಬನ ಹೆಜ್ಜೆನ ಬೇಕು ತುಪ್ಪ ಬೇಕು ಅಂತ ಹೇಳ್ತಾರೆ, ಹೆಜ್ಜೆನ ತುಪ್ಪ ಯಾರ ಕಡೆ ಸ್ಟಾಕ್ ಇರ್ತದೆ ಅಂತ ನನಗೆ ಪರಿಚಯ ಇರುತ್ತೆ ಅಲ್ಲಿ ಕಡೆ. ಇವಾಗ 10 ಇದನ್ನು ಒಬ್ಬನಲ್ಲಿ ಪರ್ಚೇಸ್ ಮಾಡಿ 11ನೇ ಐಟಮ್ ಇಲ್ಲ ನನ್ನ ಹತ್ರ ಇಲ್ಲ ಅಂತ ಕಳಿಸುವುದಕ್ಕಿಂತ ಯಾರಲ್ಲಿದೆ ಅವರಿಂದ ನಾವು ಕೊಂಡುಕೊಂಡು ತಂದು ಒಂದು ಇವರಿಗೆ ಕೊಡುವುದರಲ್ಲಿ ಒಂದು ಪರಮಾರ್ಥತೆ ಇದೆ ಅಂತ ತಿಳ್ಕೊಂಡು ನಾನು ನುಸುರಿ ಜೇನು ಬೇಕಾದರೆ ಗ್ರಾಹಕರಿಂದಲೇ ತೆಗೆದುಕೊಂಡು ನಾನು ಅವರಿಗೆ ಕೊಟ್ಬಿಡ್ತೇನೆ. ಅಂದರೆ ಆ ಕೃಷಿಯನ್ನು ಮಾಡುವವರು ನನ್ನ ಒಂದು ಲೀಸ್ಟಲ್ಲಿ ಇದ್ದಿರ್ತಾರೆ, ಅವರಿಂದ ಸಂಗ್ರಹ ಮಾಡಿ ಕೊಡ್ತೇನೆ. ಬಹಳ ಸಂತೋಷ ಶಂಕರ್ ಮಂಜುನಾಥ್ ಭಟ್ ಅವರೇ. ಅಪ್ಪೆ ಮಿಡಿ ಮಾವಿನ ಒಂದು ತಳಿಯ ಸಂರಕ್ಷಣೆ ಮಾಡುವಂತಹದ್ದು, ಜೊತೆಗೆ ನರ್ಸರಿಯ ನಿರ್ವಹಣೆ ಮಾಡುವಂತಹದ್ದು, ಹಾಗೆ ಜೇನು ಕೃಷಿಯನ್ನು ಮಾಡುವಂತಹದ್ದು, ಇವೆಲ್ಲವನ್ನು ಕೂಡ ಮಾಡಿಕೊಂಡು ಬಂದಿದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತಮಗೂ ಕೂಡ ಇದುವರೆಗೆ ಅದೆಷ್ಟೋ ವರ್ಷಗಳಿಂದ ನಮ್ಮ ಈ ಒಂದು ಪಾಠಶಾಲೆಯ ಆವಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಆಗಾಗ ಬಂದು ಈ ಒಂದು ಕೃಷಿಗೆ ಸಂಬಂಧಪಟ್ಟು ಉತ್ತೇಜನವನ್ನು ಮತ್ತು ನಮ್ಮ ಶಾಲೆಯಲ್ಲಿ ಇರತಕ್ಕಂತಹ ಈ ಶಾಸ್ತ್ರಗಳು, ವೇದಗಳು ಇನ್ನಿತರ ವಿಷಯಗಳಲ್ಲಿ ಬೆಳಕನ್ನು ನಾಡಿಗೆ ಪ್ರಚುರಪಡಿಸತಕ್ಕಂತಹ ಕಾರ್ಯಗಳಲ್ಲಿ ತಾವು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ. ಹಾಗಾಗಿ ಇದರ ಶ್ರೇಯಸ್ಸು ಕೂಡ ತಮಗೂ ಕೂಡ ದೊರಕಲಿ, ನಮಗೂ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ. ಒಳ್ಳೆಯದು. ನಮಸ್ಕಾರ. ರೈತ ಬಂಧುಗಳೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಾವಿನ ಅಪ್ಪೆಮಿಡಿ ತಳಿಯ ಸಂರಕ್ಷಣೆ ಹಾಗೂ ನರ್ಸರಿ ಅನುಭವವನ್ನು ಹಂಚಿಕೊಂಡವರು ಯಲ್ಲಾಪುರ ತಾಲೂಕಿನ ಉಮ್ಮಚಗಿಯ ಶಂಕರ್ ಮಂಜುನಾಥ್ ಭಟ್, ಸಂದರ್ಶಕರು ಟಿಎಸ್ ಪ್ರಸಾದ್. ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in. ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ ಬಾನುಲಿ ಬರುತ್ತಿದೆ ಶುಚಿ ರುಚಿ. ಮೇ 3ರಿಂದ ಪ್ರತಿ ಭಾನುವಾರ ರಾತ್ರಿ 8:00 to 8:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೂಡ ಕೇಳಲು ಲಭ್ಯವಿದೆ. ಸಾಂಪ್ರದಾಯಿಕ ಅಡುಗೆಗಳು, ರಚಿಸುತ್ತಿರುವ ತಿನಿಸುಗಳು, ತಪ್ಪದೇ ಕೇಳಿ. ಪಾಕ ವೈವಿಧ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಮೇ 3ರಿಂದ ಪ್ರತಿ ಭಾನುವಾರ ರಾತ್ರಿ 8:00 to 8:30. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಎಂ ಕೆ ನಾರಾಯಣ ಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಚಿಗಂಟನೆ ಕಟ್ಟಿ ಗುತ್ತಿ ಗೊಂದಾಲೆ ಕಳು ಜ್ಞಾನ ಗೊಂದಾಲೆ ಕಳು ಜ್ಞಾನ ಗೊಂದಾಲೆ ಏನೇಳಿ ಕಳು ಜ್ಞಾನ ಗೋತಿಂದ ಬರಲಿ ಕಂಬ ಬರಲಿ ಬರಲಿ ಕಂಬ ಬರಲಿಂದ ಬರಲಿ ಕಂಬ ಬರಲಿ ರೋಮನಿಗೆ ಗೋತಿ ನಾಡ ಚರಿ ಮಾಗ ಬರಲಿ ನಾಡ ಚರಿ ಮಾಗ ಬರಲಿ ನಾಡ ಚರಿ ಮಗ ಬಂದು ಮೋಪನ ಕೇತೇರೋ ವಾರದ ಕಂಬ ನೀಲೋ ಶ್ಯಾನ ವಾರದ ಕಂಬ ನೀಲೋ ಶ್ಯಾನವರ ಗಂಟನೆ ಕಟ್ಟಿ ಗ್ವಾವಿ ಗೊಂದಾಲೆ ಕಳು ಜ್ಞಾನ ಗೊಂದಾಲೆ ಕಳು ಜ್ಞಾನ ಗೊಂದಾಲೆ ಏನೇಳಿ ಕಳು ಜ್ಞಾನ ಗ್ವಾವಿಂದ ಬರಲಿ ತ್ವಾಲೆ ಬರಲಿ ಬರಲಿ ತ್ವಾಲೆ ಬರಲಿ ತಲೆ ಬರಲಿ ರೋಮನಿಗೆ ಗ್ವಾವೆ ನಾಡ ಚರಿ ಮಾಗ ಬರಲಿ ನಾಡ ಚರಿ ಮಾಗ ಗ್ವಾವೆ ನಾಡ ಚರಿ ಮಾಗ ಬಂದು ಮೋಪನ ಕೇತಿ ವಾರದ ಕಂಬ ನೀಲೋ ಶ್ಯಾನ ಕಂಬ ನೀಲೋ ಶ್ಯಾನ ಚಿಗಂಟನೆ ಕಟ್ಟಿ ಹಣಿಯರಿ ಗೊಂದಾಲೆ ಕಳು ಜ್ಞಾನ ಗೊಂದಾಲೆ ಕಳು ಜ್ಞಾನ ಗೊಂದಾಲೆ ಏನೇಳಿ ಕಳು ಜ್ಞಾನ ಹಣಿಯಾರಿಂದ ಬರಲಿ ಬಳ್ಳಿ ಬರಲಿ ಬರಲಿ ಬಳ್ಳಿ ಬರಲಿ ಯಾರಿಂದ ಬರಲಿ ಬಳ್ಳಿ ಬರಲಿ ದಬೆ ಬರಲಿ ಹಣಿಯರೆ ನಾಡ ಚರಿ ಮಾಗ ಬರಲಿ ಚರಿ ಮಾಗ ಬರಲಿ ನಾಡ ಚರಿ ಮಗ ಬಂದು ಮೋಪನೆ ಕೇತಿರುವಾರದ ತಲಿಯೇರು ಶ್ಯಾನದ ತಲಿಯೇರು ಶ್ಯಾನದ ತಲಿಯೇರು ಶ್ಯಾನೋ ಮನಿಗೆ ಮಡಿವಳ ಬಿಗಾದಂತೆ ಬಿಗಾತ್ ಬರಲಿ ತಂತೆ ಬಿಗಾತ್ ಬರಲಿ ಮಡಿವಳ ಬಿಗಾದಂತೆ ಬಿಗಾತ್ ಬರಲಿ ಅರಮನಿಯೋ ಸ್ವಾಂಗೆ ನೆಲಂತಾವಾದಿ ಬರಲಿ ಲಂತಾವಾದಿ ಬರಲಿ ಲಂತಾವಾದಿಕ್ ಬರಲಿ ರೋಮನಿಯೋ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ಚೀನಂತ ಜಯಗಾಲ್ ಬರಲಿ ಬೆಲ್ಲಾದ ಚೀನಂತ ಜಯಗಾಲ್ ಬರಲಿ ರೋಮನೆಯೋ ಸಿಂಗಾರಳಿಯಂತೆ ಚವಾಕ್ ಬರಲಿ ಅಳಿಯಂತೆ ಚಗಾಕ್ ಬರಲಿ ಅರಳಿಯಂತೆ ಚವಾಕ್ ಬರಲಿ ರೋಮನಿಯೋ ಮೋತೋ ಮಂಟಪದ ಮಾನೆ ಕೊಟ್ಯೋ ಮಂಟಪದ ಮಾನೆ ಕೊಟ್ಯೋ ಮಂಟಪದ ಮಾನೆ ಕೊಟ್ಯಣ್ಣನ ಮನಿಯೋ ಕಟ್ಟಿದರ ಮನಿಯೋ ಕಟಬೋದ್ರೇರ ಮನಿಯೋ ಕಟ್ಟಿದಣ್ಣಯ ಗೊಂದೂಡಿ ಗ್ಯಾರೆ ನಯ ಗೊಂದೂಡಿ ಗ್ಯಾರೆ ಸರಸಿದರ ಮನಿಯೋ ಸರಬೋದ್ರೇರ ಮನಿಯೋ ಸರಸಿದ ತಿಗಿಗೊಂದೂಡಿ ಯಾರೆ ತಿಗಿಗೊಂದೂಡಿ ಯಾರೆ ಗೂಡಿಗೆ ಸಾಧು ನಿಂತವಳ್ಯಾರೆ ಸಣ್ಣ ಮಾಗೊಂಡೆ ನೇರಿಯವಳೆ ಮದವಣನಕ್ಕ ಸಣ್ಣ ಕೀತಾರೆ ನೀನು ಬಾರೆ ಕೀತಾರೆ ನೀನು ಬಾರೆ ಕಿ ಗೋಡಿಗೆ ಸಾಧು ನಿಂತವಳ್ಯಾರೆ ಸಣ್ಣವಳ ಗೊಂಡೆ ನೇರಿಯವಳೆ ಗೊಂಡೆ ಮದವಣನಕ್ಕ ದೊಡ್ಡ ಕೀತಾರೆ ನೀನು ಬಾರೆ ತಾರೆ ನೀನು ಬಾರೆ ಚವಕ ಬರೀ ಒಲ್ಲೆ ಕಸವೇಟ ಕೋಪೇಟ ಹಣ್ಣಡಿಕೆ ಸಿಪೇಯಾಳಿ ಗಸವ ಕೆ ಸಿಪೇಯಾಳಿ ಗಸವೇ ಸಿಪೇಯಾಳಿ ಗಸವ ಮೇಲ ಗಸವ ಕಸ ಮರ್ಗಿ ಮಾಡಿ ಚೌಕ ಬರೀ ಬೇಕೆ ಮಾಡಿ ಚೌಕ ಬರೀ ಮಾಡಿ ಚೌಕ ಬರೀ ಬೇಕೆ ಹಿರಿಯ ಕ ಸೂರ್ಯ ಮಗೆದಾರಾಗಿ ಬರೀ ಬೇಕೆ ಮಗೆದಾರಾಗಿ ಬರೀ ಬಾಳೆ ಬಲಕ್ಕಾಗಿ ಇಳ್ಳಿಯೋ ಎಡಕ್ಕಾಗಿ ನಾಗ ಸಂಪಿಗೆ ವಾಡ ನೆಡಗೆ ಸಂಪಿಗೆ ವಾಡ ನಾಗ ಸಂಪಿಗೆ ವಡ ನೆಡದಲ್ಲಿಟ ಕೊಂಡು ಇಂಬ ನೋಡಿ ಚೌಕ ಬರೀಬೇಕೆ ನೋಡಿ ಚೌಕ ಬರೀಬೇಕೆ ಅಂಬಂದಿರಿ ಅಂಬು ಅಂದಿರಿ ಅಂಬಿನ ತೂದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕೆ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಸಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಆ ಅಂಬಂದಿರಿ ಅಂಬೋ ಅಂದಿರಿ ಅಪ್ಪ ಹಿಡ್ದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನಿರೇ ಎಣ್ಣೆ ತಮ್ಮೈಗೆ ಎಣ್ಣೆ ಹಚ್ಚಾನ್ ಬನ್ನಿರೇ ಆ ಅಂಬಂದಿರಿ ಈ ಅಂಬೋ ಅಂದಿರಿ ಮಾವೈ ಹಿಡ್ದಾಡ ಉದಿ ಅಂಬೋ ಅಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಕನ್ನೇರಿ ಫಲದಿಂದ ಎಣ್ಣೆ ತಮ್ಮೈ ಗರಸಿನ ಚಾನ್ ಬನ್ನಿರೇ ಎಣ್ಣೆ ತಮ್ಮೈ ಎಣ್ಣೆ ಹಚ್ಚಾನ್ ಬನ್ನಿರೇ ಪಲ್ಲಂಗಿ ಪಾಣೇರು ಕೆಲ ಕುಂಬ ಜಾಣೇರು ಆ ಅಂಬಂದಿರಿ ಅಂಬಂದಿರಿ ಅಂಬಿನ ತುದಿಗೆ ಅಂಬಡಿ ಎಲೆ ಕಟ್ಟಿ ಮಾವಿನ ಫಲ ಕಟ್ಟಿ ಕರಿಕಿ ಮಲ್ಲಿ ಕಟ್ಟಿ ಎಣ್ಣೆ ತಮ್ಮೈ ಎಣ್ಣೆ ಚಾನ್ ಬನ್ನಿರೇ ಎರಡವರವನೇಣ ಸಿಗಂಟನೆ ಕಟ್ಟಿ ಗುತ್ತಿ ಗೊಂದಲೆ ಕಳೋ ಜ್ಞಾನ